अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान, अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवर। ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ. ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ತರಕಾರಿ ಬೆಳೆ ಕುರಿತು ಶ್ರೀಮತಿ ಶಾಂತವ್ವ ಹನುಮಪ್ಪ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಚಿಲಕಮುಖಿ ಗ್ರಾಮದ ರೈತ ಮಹಿಳೆ ಶಾಂತಮ್ಮ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರು ತಮ್ಮ ಕೃಷಿಯ ಅನುಭವಗಳನ್ನೆಲ್ಲ ಹಂಚಿಕೊಳ್ಳುತ್ತಾರೆ. ವಿಶೇಷವಾಗಿ ಇವರು ತರಕಾರಿಗಳನ್ನೆಲ್ಲ ಬೆಳೀತಾರೆ, ಜೊತೆಗೆ ಕೃಷಿ ಕೂಲಿ ಕಾರ್ಮಿಕರಾಗಿಯೂ ಸಹಿತ ಕೆಲಸ ಮಾಡ್ತಾ ಜೀವನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಬನ್ನಿ, ಅವರ ಈ ಕೃಷಿ ಮತ್ತು ಅವರ ಕುಟುಂಬದ ಹಿನ್ನೆಲೆಗಳನ್ನೆಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡ್ತಾರೆ. ನಮಸ್ಕಾರ ಶಾಂತಮ್ಮರೇ. ನಮಸ್ಕಾರ ಶಾಂತಮ್ಮರೇ. ನೀವು ಮೂಲತಃ ಕೃಷಿಕರೇ, ರೈತಾಕಿ ನಿಮ್ದು ಕೆಲಸ. ಎಷ್ಟು ಎಕರೆ ಭೂಮಿ ಇದೆ ಅಮ್ಮ? 3 ಎಕರೆ ಐತೆ ರೀ. 3 ಎಕರೆ ಭೂಮಿ ಇದೆ. 3 ಎಕರೆ ಏನೇನು ಬೆಳಿತಿರವ? ಪಲ್ಯ ದಿನಸ ಇಷ್ಟ ಮಾಡ್ತೀವಿ ರೀ, ಮತ್ತೆ ಉಳಿದದ್ದು ಹೊರ ಭೂಮಿ ರೀ. 3 ಎಕರೆಯಲ್ಲಿ ಈ ಪಲ್ಯ ಅಂದರೆ ತರಕಾರಿಗಳು, ಸೊಪ್ಪು ತರಕಾರಿ ಎಲ್ಲ ಹಾಕೊಳ್ತೀರಿ, ಎಷ್ಟೆಷ್ಟು ಹಾಕೊಂತೀರಿ ಅದರಲ್ಲಿ? ಸ್ವಲ್ಪ ಒಂದು 1/2 ಎಕರೆದಾಗ ಹಾಕ್ಯಂತೀವಿ ರೀ, ಉಳಿದದ್ದು ಹೊರ ಭೂಮಿ ಮಾಡ್ತೀವಿ ರೀ. ಸಜ್ಜಿ, ನವಣಿ ಇಂಥವು ಬಿತ್ಕೊಂತೀವಿ, ಮೆಕ್ಕೆಜೋಳ. ನೀರಾವರಿ ಇದೆಯಾ 3 ಎಕರೆ ಅಷ್ಟು? ಇಲ್ರಿ, ಅಷ್ಟು ಏನಿಲ್ರಿ, ಸ್ವಲ್ಪ ಐತ್ರಿ. ಸ್ವಲ್ಪ ಅಂದ್ರೆ ಏನು, ಬೋರ್ ಹಾಕ್ಸಿದ್ರ? ಹ್ಞೂನ್ರಿ, ಬೋರ್ ಹಾಕ್ಸಿವಿ ರೀ. ನಾವು ಸ್ವಲ್ಪ ಪಲ್ಯ ಪೂರ್ತಿ ಮಾಡ್ಕೊಂತೀವಿ ರೀ. ನಮ್ಮ ಅಣ್ಣ ಪ್ಲಾಟ್ ಮಾಡ್ತಾರೆ. ನಿಮ್ಮ ಅಣ್ಣವ್ರು ಪ್ಲಾಟ್ ಮಾಡ್ತಾರೆ? ಹ್ಞೂ ರೀ, ಅವ್ರು ಮಾಡ್ತಾರೆ. ನಮ್ಗೆ ಸಾಕು ಬಿಡಿ, ಇಷ್ಟ ನೀಗಲ್ಲ ಅನ್ನೋದಕ್ಕೆ ರೀ. ಅಂದರೆ ನಿಮ್ಮ ಅಣ್ಣರಿಗೆ ಲೀಸ್ ಕೊಟ್ರೆ ಹೆಂಗೆ? ಇಲ್ಲರಿ, ಈಗ ಉಷ್ಟ್ರ ನಡೆಯೈತೆ ರೀ ಅದು ಬೋರ್. ಅವ್ರು ಮಾಡ್ಕೊಂತಾರೆ, ನಾವು ನಮ್ಗೆ ಸಾಕು ಬಿಡ ಅಂತ ಇಷ್ಟ. ನೀರು ಅವ್ರಿಗೆ ಕೊಡ್ತೀರಿ? ಅಲ್ಲಲ್ಲ, ಭೂಮಿ ಇರೋದು. ಭೂಮಿ ಇಲ್ರಿ, ಅವ್ರದ್ದು ಬೇರೆ ಐತ್ರಿ, ನಮ್ಮದು ಬೇರೆ ಐತಿ. ರೀಗ್ ಬಂದ ಉಷ್ಟ್ರ ನಡೆಯೈತ್ರಿ, ಅವ್ರು ಮಾಡ್ಕೊಂತಾರಿ. ಬೋರ್ ಇರೋದು ಎಲ್ಲರ ನಡುವೆ ಇದೆ, ಒಟ್ಟಿಗೆ ಐತ್ರಿ. ಅವ್ರು ಮಾಡ್ಕೊಂತಾರ, ನಾವು ಇನ್ ಸ್ವಲ್ಪ ಪಲ್ಯ ದಿನಸ ಮಾಡ್ಕೊಂಡು ಹೊರ ಭೂಮಿ ಮಾಡ್ತೀವ್ರಿ. ಹೊರ ಭೂಮಿ ಮಾಡ್ತೀರಿ. ಶಾಂತಮ್ಮರಿ, ಇದು ಈಗ ಇರೋದು ನೀವು ಚಿಲಕಮುಖಿಯಲ್ಲಿ? ಹ್ಞೂನ್ರಿ. ನಿಮ್ಮ ತವ್ರ ಮನೆ ಯಾವೂರು? ಚಿಕ್ಕಮೇಗೇರಿ. ಚಿಕ್ಕಮೇಗೇರಿ. ಅಂದ್ರೆ ನಿಮ್ಮಣ್ಣವ್ರ ಭೂಮಿ ಇಲ್ಲಿ ಇದನ್ನೇ ಇದೆಯಾ? ಇಲ್ರಿ, ಇಲ್ರಿ, ನಮ್ ಭೂಮಿ ಅಷ್ಟಾರ ಇಲ್ಲ. ಅಲ್ಲ, ಈಗ ನಮ್ಮಣ್ಣವ್ರಿಗೆ ನೀರು ಕೊಡ್ತೀರಿ ಅಂದ್ರಲ್ಲ, ಅಂದ್ರೆ ನಮ್ಮ ಮೈದನ್ರಿ. ಮೈದನ್ರಿಗೆ? ಮೈದನವ್ರಿಗೆ ಹಿಂಗೆಲ್ಲ ಕರೀತೀರಿ? ಒಳ್ಳೇದು. ಮೈದನ್ ಅಂದ್ರೆ ನಿಮ್ಮ ಮನೆಯವರು, ಅವ್ರ ಅಣ್ಣ ತಮ್ಮಂದ್ರದ್ದು ಎಲ್ಲ ಭೂಮಿ ಕೂಡಿದೆ. ನಿಮ್ಮ ಭಾಗಕ್ಕಿರೋದು 3 ಎಕರೆ? 3 ಎಕರೆ ರೀ. ನಿಮ್ಮ ಯಜಮಾನರ ಭಾಗಕ್ಕಿರೋದು 3 ಎಕರೆ. ಈ 3 ಎಕರೆಯಲ್ಲಿ ವಿಶೇಷವಾಗಿ ನೀವು ತರಕಾರಿಗಳನ್ನ ಬೆಳಿತೀರಿ, ಸೊಪ್ಪು ತರಕಾರಿ ಜಾಸ್ತಿ ಬೆಳಿತೀರಿ. ಯಾವಾಗ್ಲಿಂದ ಈ ತರಕಾರಿ ಸೊಪ್ಪನ್ನ ಬೆಳಿಲಿಕ್ಕೆ ಶುರು ಮಾಡಿದ್ರಿ? ಇದಾಲೇ ಒಂದು 8 ವರ್ಷಲಿದ್ದ ಐತ್ರಿ. ಅದು ಹೌದಾ? ಮಾಡ್ತೇವ್ರಿ ಪಲ್ಯ ದಿನಸ, ನಮ್ಮ ಮನೆಯವ್ರು ಮಾಡ್ತಾರ್ರಿ. ಇಲ್ಲೇ ಊರಾಗನ ಶಾಂತಿ ಆಗತ್ರಿ, ಮತ್ತಿಲ್ಲಿ ಭಾಳ ಹೋಗ್ಕರ್ಸ ಅಲ್ಲಂದ್ರು ಇಲ್ಕಲ್ಗಡ ಹೋಗ್ಕಾರಿ, ಹಂಗ ಅಲ್ಲಿ ಶಾಂತಿಗೆ ಹೋಗ್ಕಾರ್ರಿ. ಓ, ಸಂತೆಗೆ ಓಡಾಡ್ತಾ ಇರೋದ್ರಿಂದ ಸ್ವಲ್ಪ ನಿಮ್ಗೆ ವಾರ ವಾರ ಹಣಕಾಸಿನ ನೆರವು ಜಾಸ್ತಿ ಆಗ್ತದೆ. ನಡೀತೈತ್ರಿ. ಮುಖ್ಯವಾಗಿ ಇಲ್ಕಲ್ಗಡಕ್ಕೆ ಸಂತೆ ಹೋಗ್ತಾರೆ? ಹ್ಞೂ, ಹೋಗ್ತಾರೆ. ಆಮೇಲೆ ನಿಮ್ಮೂರಲ್ಲಿ ಮಾರಾಟ ಆಗುತ್ತೆ? ನಮ್ಮೂರಾಗ. ಕೊಪ್ಪಳಕ್ಕೆ ಹೋಗ್ತಾರ? ಕೊಪ್ಪಳಕ್ಕೆ ಏನು ಹೋಗಲ್ರಿ, ಇಲ್ಲಿ ಮತ್ತೆ ಹಳ್ಳ್ಯಾಗ ಅಲ್ಲಿ ಶಾಂತಿ ಅಕ್ಕವಲ್ರಿ, ಅಲ್ಲಿಗೆ ಹೋಗ್ತಾರ್ರಿ. ಸರಿ, ಇದು ವಾರ ವಾರ ಬರ್ತಾ ಇರ್ತದೆ? ಹ್ಞೂನ್ರಿ. ಸ್ವಲ್ಪ ನಿಮಗೆ ಮನೆಯಲ್ಲಿ ಈ ಸೊಪ್ಪು ತರಕಾರಿ ಇವನ್ ಬೆಳೀತಾ ಇರೋದ್ರಿಂದ ಮನೆಯ ಆರ್ಥಿಕ ಸಮಸ್ಯೆಗಳು ಅಷ್ಟಾಗಿ ಬರಲ್ಲ. ಅಷ್ಟೇನೇ ಖರ್ಚು ವೆಚ್ಚಗಳು ನಡೀತೈತೆ. ನಡೀತೈತೆ, ನಡೀತೈತೆ. ಏನೇನು ಬೆಳಿತೀರಮ್ಮ ನೀವು? ತರಕಾರಿಗಳು, ಸೊಪ್ಪು ಅಂತ ಹೇಳಿದ್ರಲ್ಲ, ಯಾವ್ಯಾವ ಸೊಪ್ಪು ಹಾಕ್ತೀರಿ? ಕೋತಂಬರಿ ರೀ, ಮೆಂತ್ಯವು, ಸಬ್ಬಸ್ಗಿ, ಪಲಾಕು, ಉಳ್ಚಿಕಾ, ಬದ್ನಿಕಾಯಿ ರೀ, ಟಮಾಟಿ, ಮೆಣಸಿನ್ಕಾಯಿ ರೀ, ಹೀರಿಕಾಯಿ, ತುಪ್ರಿಕಾಯಿ, ಇಂಥವ್ರಿ ಅಷ್ಟ ಬೆಳ್ಯಾರ ನಾವು. ನೀರಿನ ಇವೆಲ್ಲ ಉಳ್ದದ್ದು ಮತ್ತೆ ಬೇರೆ ಸಜ್ಜಿ, ನವಣೆ, ಇಂಥವು, ಮೆಕ್ಕೆಜೋಳ ಹಾಕ್ತೀವ್ರಿ. ಹೀರಿಕಾಯಿ ಬೆಳಿತೀರಿ? ಹೀರಿಕಾಯಿಗೆ ನಿಮ್ಮ ಭಾಗದಾಗ ಏನಂತಾರೆ? ಕಿಚ್ಚರಿಕಾಯಿ ಅಂತೀವ್ರಿ. ಕಿಚ್ಚರಿಕಾಯಿ? ಕಿಚ್ಚರಿಕಾಯಿ ಅಂತೀರಿ. ಕಿಚ್ಚರಿಕಾಯಿ ಅಂತಾರೆ. ಸರಿ, ಈಗ ಈ ಪಾಲಕ್ಕು, ಸಬ್ಬಸ್ಗಿ, ಮೆಂತೆ, ಕೊತ್ತಂಬರಿ ಇವೆಲ್ಲ ಸೊಪ್ಪು ಹೇಳಿದ್ರಿ ನೀವು, ಉಳಿಚಿಕ್ಕ ಇವೆಲ್ಲವು. ಎಷ್ಟೆಷ್ಟು ಪಟ್ಟಿ ಹಾಕೊಂತೀರಿ ಸಾಲು ಎಷ್ಟೆಷ್ಟು ಹಾಕ್ಯಂತೀವಿ ರೀ? ಇದರಷ್ಟು ಆಗಲ ಉಳ್ಚಿಕ ಇರ್ತೈತಿ ರೀ, ಆಗ ಇಷ್ಟಿಷ್ಟ ಒಂದು ಹಾಕ್ತೀವಿ. ಆಗ ಉಳ್ಚಿಕ, ಸಬ್ಬಸ್ಗಿ, ಪಲಕ್ ಉಷ್ಟ ಹಾಕ್ತೀವಿ ರೀ ಒಂದು ಅರ್ಧ. ಇದೆಲ್ಲ ದಿನ ದಿನ ಬರ್ತಿರ್ತದ? ದಿನ ಏನ್ ಬರಲ್ಲ ರೀ, ಹಂಗ ವಾರದಾಗ ಎರಡು ಬರೇ. ವಾರದಲ್ಲಿ ಎರಡು ಸಲ ನೀವು ಇವನ್ನ ಕಟಾವ್ ಮಾಡ್ತೀರಿ? ಕಟಾವ್ ಮಾಡ್ತೀರಿ. ಎಷ್ಟೆಷ್ಟು ಬರ್ತಮ್ಮ ಕೊತ್ತಂಬರಿ? ಬರ್ತೈತೆ ರೀ ಹಂಗೆ. ನಾವು ಅಂದ್ರೆ ಮತ್ತೆ ಭಾಳ ಕಿತ್ತರ ಇಲ್ಲೇ ಹಳ್ಳಿಯಾಗಲ್ಲ ರೀ, ಸೆಂತ ಭಾಳ ಖರ್ಚಾಗಿಲ್ಲಲ್ಲ. ಹಂಗೆ 50 ಸೀವಡು 100 ಸೀವಡು ಇಷ್ಟ ಆಗ ಅಷ್ಟು ಅವು ಐವತ್ತು ಹಂಗೆ ಒಯ್ತೀರಿ ಸೀವಡು. ನೀವೇ ಮಾರಿ ಬರ್ತೀರಿ? ನಿಮ್ಮ ಮನೆಯವರೇ ಮಾರಿ ಬರ್ತಾರೆ? ನಮ್ಮ ಮನೆಯವರೇ ಮಾರಿ ಬರ್ತಾರೆ. ನೀವು ಯಾರಿಗೆ ಮಾರಿ ನೀವೇನು ಹಾಕಲ್ಲ? ಇಲ್ಲರಿ, ನಾವು ಮನೆಯವ್ರ ನಾವು ಅಷ್ಟು ಕಿತ್ತು ಎಲ್ಲ ಸೀವಡು ಕಟ್ಕೊಂಡು ನಮ್ಮ ಮನೆಯವ್ರ ಹೋಗಿ ಕುಂತು ಮಾರಿ ಬರ್ತಾರೆ. ಅಂದರೆ ಅಲ್ಲಿ ಸ್ವಲ್ಪ ಆದಾಯ ಜಾಸ್ತಿ? ಹ್ಞೂ ರೀ, ಮತ್ತು ಕುಂತು ಮಾರಿದ್ರೆ ಒಂದು ಸ್ವಲ್ಪ ಎಷ್ಟು ರೇಟ್ ಇದಾಗುತ್ತೆ ರೀ, ಹಂಗೆ ಹೋಗಿ ಕೊಟ್ಟು ಬಂದ್ರೆ 4 ರೂಪಾಯಿ ಆಗಲ್ಲ ರೀ, ಹಂಗಾಗಿ ಕುಂತ ಮಾರ್ತಾರೆ ನಮ್ಮ ಮನೆಯವ್ರು. ವಾರ ಒಂದು 50 ಸೀವಡು ಆಗುತ್ತೆ? ಏ ಆಗುತ್ತೆ ರೀ, ವಾರದಾಗ 3 ಸೆಂತಕವ್ರೆ ಮತ್ತೆ ಹೋಯ್ತಾರೆ. 3 ಸೆಂತೆಗೆಲ್ಲ ರೆಡಿ ಇರ್ತತೆ, ಮಾಲ್ ಬರ್ತಾ ಇರ್ತತೆ. ಮೆಂತೆ ಈ ಪಾಲಕ್ ಎಲ್ಲ ಅಷ್ಟೇ ಆಗ್ತವ? 8 ಸೀವಡು ಆಗ್ತವ? ಹಂಗ ಹಿಂದ ಮುಂದೆ ಆಗ್ತಿವಲ್ ರೀ, ಆಗ ಅಷ್ಟು ಸವನಾಗಿ ಅಷ್ಟು ಸಿಗಲ್ಲ, ಹೆಚ್ಚು ಕಮ್ಮಿ ಹಾಕವ್ರಿ. ಒಂದ್ ಪಲ್ಯ ದಿನಸ ಬಹಳ ಇದ್ರು ಒಂದ್ ಪಲ್ಯ ಸ್ವಲ್ಪ ಇರ್ತತಿ, ಹೊಟ್ಟೆಯಾಗ ಹೋಗ್ತಾರಲ್ಲ. ಈಗ ಅವ್ರು ನೋಡಿ ಸೆಂತೆಗೆ ಓಡಾಡ್ತಾರಂತಾರಲ್ಲ, ಸೆಂತೆಗೆ ಏನು ಸ್ಕೂಟರ್ ಮಾಡ್ಕೊಂಡ್ರ? ಏನ್ರಿ, ಹೌದಾ? ಐತ್ರಿ, ಬೈಕ್ ಬೈಕ್ ಇದೆ, ಬೈಕ್ ಮೇಲೆ ಇಟ್ಕೊಂಡು ಹೋಗಿ ಮಾರಾಟ ಮಾಡ್ಕೊಂಡು ಬರ್ತಾರೆ. ಇದಕ್ಕೆ ಈ ಕೊತ್ತಂಬರಿ ಆಗಲಿ, ಮೆಂತೆ ಆಗಲಿ, ಪಾಲಕ್ ಆಗಲಿ, ಸಬ್ಬಸಿಗೆ ಆಗಲಿ, ಉಳ್ಚಿಕ್ಕ ಆಗಲಿ, ಇವನ್ನೆಲ್ಲ ಬೆಳೆಯೋದಕ್ಕೆ ಔಷಧಿ ಇಂಥವೆಲ್ಲ ಏನೇನು ಕೊಡ್ತೀರಿ? ಔಷಧ ಕೊಡ್ತಾರ್ರಿ ಅವಕ್ಕೆ. ಎಣ್ಣೆ ತಂದು ಹೊಡಿತಾರ್ರಿ, ಮತ್ತೆ ಗೊಬ್ಬರ ಹಾಕ್ತಾರೆ. ಇವಕ್ಕೆ ಏನಾದರೂ ರೋಗಗಳು ಬರ್ತಿರ್ತಾವ? ಹ್ಞೂ, ಬರ್ತಾವ್ರಿ ಅವಕ್ಕೆ. ಮತ್ತೆ ಇದಾಗಿ ಹೋಗ್ತಾವ್ರಿ, ಕರಿಗೆ ಹೋಗ್ತಾವು ಎಲ್ಲ, ಅವು ಪಜಿತ್ರಿ ಮಾಡೋದು. ಮತ್ತೆ ಹೆಂಗೆ ಅದನ್ನ ನಿರ್ವಹಣೆ ಮಾಡೋದು? ಮತ್ತೆ ಆಗ ಎಣ್ಣೆ ಪಣ್ಣಿ ಹೊಡಿತಾರ್ರಿ, ಹಾಗಾದ್ರಾಗ ಮತ್ತೆ ಹಂಗಾರ ಮಾಡಿದ್ರೆ. ಬದನೆಕಾಯಿ ಎಷ್ಟು ಹಾಕಿತ್ತಮ್ಮ? ಅದನ್ನು ಒಂದು ಹಾಕಿದ್ರಿ, ಒಂದು 3,000 ರೂಪಾಯಿ ಅದು ಒಗಿ ತಂದು ಹಚ್ಚಿದ್ವಿ. ಆಗ ಒಂದು ಸ್ವಲ್ಪ ಅಂದ್ರೆ ಅದು ರೋಗ ಬಂದು ಹೋಗ್ಬಿಡ್ತ್ರಿ. ರೋಗ ಬಂತು, ಏನಾಯ್ತು? ಅದೆಲ್ಲ ಸುಳಿನ ಒಣಗಕ್ಕೆ ಹತ್ತಿ ಬಿಡ್ತೀರಿ ಮೇಲೆ, ಹಂಗಾಗಿ ಹೋಗೇ ಬಿಡ್ತಾರೆ. ಯಾಕೆ ಏನು ಅಂತ ವಿಚಾರಿಸಿದ್ರ? ಅದಕ್ಕೆ ಎಲ್ರಿ ಎಣ್ಣೆ ಹೊಡೆದ್ರು, ಏನು ಜಗ್ ಇದು ಮಾಡಿದ್ರು ಬಿಟ್ರಿ, ಅದು ಆದ್ರೆ ಇದಾಗ್ಲಿಲ್ಲ ರೀ. ಅದೇನು ಬಡ್ಡೆ ಹುಳ ಇದು ತಿಂತೋ ಏನೋ ಒಟ್ಟ ಬರ್ಲೇ ಇಲ್ರಿ. ಅದು ಒಂದ್ ಸ್ವಲ್ಪ ಲಾಸ್ ಆಯ್ತಾ? ಲಾಸ್ ಆಗ್ತದ. ಅಲ್ಲ, ಒಂದು ಕಟಿಂಗ್ ಆಗ್ಲಿಲ್ವಾ? ಇಲ್ರಿ, ಒಂದ್ ಎರಡು ಬೇರೆ ಕಟಿಂಗ್ ಮಾಡಿದ್ರಿ, ಇತ್ತಾಗ ಬರ್ಲೇ ಇಲ್ರಿ. ಅದು ಮತ್ತೆ ಸುಳಿನ ಒಣಗಕ್ಕತ್ತೆ, ಹಂಗಾಗಿ ಮತ್ತೆ ಏನ್ ಮಾಡಕ್ ಬಿಡತ್ತಕಂತ ಬಿಟ್ರಿ. ಟೊಮಾಟೋ ಬಂತ್ರಿ, ಅದ ಬಂತ್ರಿ. ಹಂಗ ಅದ ಇದ್ದಾಗ ರೇಟ್ ಇರಗಿಲ್ರಿ, ಹಂಗ ಇಲ್ದಾಗ ರೇಟ್ ಇರ್ತತಿ. ಹಂಗ ಹಂಗೆ ಕೂಡೆ ಒಟ್ಟು ಮಾಡ್ಕೊಂತ ಹೊಂಟಿರಿ. ಚೌಳಿಕಾಯಿ, ಚೌಳಿಕಾಯಿ ಎಷ್ಟು ಹಾಕಿದ್ರಿ? ಚೌಳಿಕಾಯಿನ ಹಾಕ್ತಿದ್ರು, ಆಗ ಸ್ವಲ್ಪ ಹಾಕ್ತಿರು. ನಮ್ಗೆ ಅರಿಯೋದು ಭಾಳ ಆಳ್ಬೇಕ್ರಿ ಅವಕ್ಕೆ, ಹಂಗ ಸ್ವಲ್ಪ ಹತ್ತಿಗೆ ಮಾಡ್ಕೊಂಡು. ಒಟ್ಟು ನಿಮ್ಗೆ ಈ ಸಂತೆ ಅಷ್ಟೊತ್ತಿಗೆ ಎಷ್ಟು ಬರುತ್ತೆ ಅಷ್ಟು ಮಾರಾಟ ಮಾಡ್ಕೊಂಡು ಖರ್ಚು ಮಾಡ್ಬಿಡ್ತಿರಿ. ವಾರದ 3 ಬೇರೆ ಸಂತೆಗೆ ಹೋಗ್ತಾರ್ರಿ. ಒಂದ್ ಸಂತೆಗೆ ಹೋದ್ರೆ ಎಷ್ಟು ಆದಾಯ ಬರ್ತೈತ್ರಿ? ಒಂದು ಕುಟುಂಬಕ್ಕೆ ಒಂದ್ ತಿಂಗಳಿಗೆ ಒಂದ್ 15,000-16,000 ರೂಪಾಯಿ ಆದಾಯ ಅಷ್ಟಿರ್ತದೆ. ಇದ್ರ ಮೇಲೆ ಜೀವನ ನಿಮ್ದು. ಬೇರೆ ಏನಾದ್ರೂ ವ್ಯವಹಾರಗಳಿದಾವ? ಬೇರೆ ಮತ್ತೇನಿಲ್ಲ ಬಿಟ್ರಿ, ಬೇರೆ ಏನಿಲ್ಲ. ಸ್ವಲ್ಪ ವರ್ಗುಮ್ರಿ, ಅವ್ ಏನ್ 4 ಚಿಲ್ ಕಾಳಕವ ಅಷ್ಟೇ, ಮತ್ತೇನಿಲ್ಲ. ಈಗ ಹೊರಭೂಮಿಯಲ್ಲಿ ಏನೇನು ಬೆಳಿತೀರಿ ನೀವು? ಒಂದು ಸ್ವಲ್ಪ ಸಜ್ಜಿ, ನೆವಣ್ರಿ, ಮೆಕ್ಕೆಜೋಳ. ಸಜ್ಜಿ ಬೆಳಿತೀರಿ, ನೆವಣಿ ಬೆಳಿತೀರಿ, ಮತ್ತೆ ಮೆಕ್ಕೆಜೋಳ. ಮೆಕ್ಕೆಜೋಳನ ಹಾಕ್ತಾರ್ರಿ ಅಷ್ಟ, ಮತ್ತೇನಿಲ್ರಿ. ಅದ 3 ಎಕರೆದಾಗ ಅಷ್ಟು ಮಾಡ್ಕೊ. ಅಲ್ಲ, ಇವು ಒಂದ್ರಿಂದ ಒಂದನ ಅಥವಾ ಇವೆಲ್ಲ ಒಟ್ಟಿಗೆ ಆಗ್ತದ ಹೇಗೆ? ಇಲ್ರಿ, ಅವು ಒಟ್ಟಿಗೆ ಹಾಕ್ತಿರಿ, ಸಜ್ಜಿ ನೆವಣಿ ಹಾಕ್ತಿರು ಮುಂಗಾರ್ಯಾಗ. ಅಲ್ಲ, ಇನ್ ಮಿಶ್ರ ಪದ್ಧತಿನ? ಹ್ಞೂ ರೀ. ಅಂದ್ರೆ ಅಕಡಿ ಸಾಲ ತರ? ಹಾ, ಅಕಡಿ ಇದ್ರಲ್ಲಿ ಮಧ್ಯೆ ಈಗ ತೊಗರಿ ಹಾಕ್ತಿವ್ರಿ 4 ಸಾಲ್ ಬಂದು, ಹಂಗ ಆ ತರ ಮಾಡಿ ಹಾಕ್ತಿರಿ. ಆ ತರ ಮಾಡ್ತಾ ಇದ್ರಿ. ಮೆಕ್ಕೆಜೋಳ ಎಲ್ಲ ಎಷ್ಟೆಕರೆ? ಈಗ 3 ಎಕರೆ ಬಿತ್ಕೊಳ್ತೀರಾ? ಇಲ್ಲ ರೀ, ಇರೋದ 3 ಎಕರೆ ಐತ್ರಿ ಅಷ್ಟೇ. ಅದ್ರಾಗ ಸ್ವಲ್ಪ ಹಾಕೊಳ್ತೀರಿ. ಮೆಕ್ಕೆಜೋಳ ಎಲ್ಲ ಎಲ್ಲಿ ಮಾರ್ಕೆಟ್ ಆಗ್ತದೆ ನಿಮ್ಗೆ? ಕೊಪ್ಪಳ ರೀ. ಕೊಪ್ಪಳಕ್ಕೆ ಹೋಗ್ತದೆ ಕೊಪ್ಪಳ. ಸೊ ಈಗ ಮೆಕ್ಕೆಜೋಳಕ್ಕೆ ಏನು ಬೆಲೆ ಕಮ್ಮಿ ಆಗಲ್ಲ ಈಗ? ಐತ್ರಿ ರೇಟ್. ರೇಟ್ ಚೆನ್ನಾಗಿದೆ, ರೇಟ್ ಐತ್ರಿ. ಅಂದ್ರೆ ಈಗ ಅದಕ್ಕೆ ಕೋಳಿ ಫಾರಂಗಳು ಇರೋದ್ರಿಂದ ಅದಕ್ಕೆ ಒಂದು ಮಾರ್ಕೆಟ್ ಯಾವಾಗಲೂ ಇದೆ. ಹಾಗಾಗಿ ರೇಟ್ ಐತ್ರಿ ಮೆಕ್ಕೆಜೋಳಕ್ಕೆ. ಸಜ್ಜೆ ಇವೆಲ್ಲ ನಿಮ್ಮ ಮನೆಗೋಸ್ಕರನ? ಇಲ್ರಿ, ಅಷ್ಟೇನು ಉಳಿಸಿನ ಒಂದು 4 ಪ್ಯಾಕೆಟ್ ಹಾಕವ್ರಿ, ಮಾರಿಬಿಡ್ತೀವಿ ಕೊಪ್ಪಳಕ್ಕೆ. ಕೊಪ್ಪಳಕ್ಕೆ ಹೋಗಿ ಮಾರಿಬಿಡ್ತೀರಿ. ಈಗ ಹೊಲದಲ್ಲಿ ನಿಮ್ಮ ಮನೆಯವ್ರ ಕೆಲಸ ಏನೇನು, ನೀವೇನೇನು ಮಾಡ್ತೀರಿ? ಯಾರ್ಯಾರ ಜವಾಬ್ದಾರಿಗಳು ಹೆಚ್ಚು ಯಾರಿಗಿರ್ತದೆ ಹೇಗೆ ತರಕಾರಿನ ಇಬ್ರು ಅವ್ರಂತ ಸಂತೆಗೆಲ್ಲ ನೋಡ್ಕೊತಾರೆ ಹೋಗ್ತಾರೆ ನಾವು ನಮ್ದಿದ್ದಾಗ ಮಾಡ್ತೀವ್ರಿ ನಾವು ಮತ್ತೆ ಕೂಲಿ ಕೆಲ್ಸಕ್ಕೆ ಹೋಗ್ತೀವ್ರಿ ಈಗ ನಿಮ್ದೇ ಸಿಕ್ಕಾಪಟ್ಟೆ ಕೆಲಸ ಇದೆಯಲ್ಲ ಸೊಪ್ಪು ಕಟ್ ಮಾಡೋದು ಸಿಗುಡ್ ಮಾಡೋದು ಮುಂಜಾನೆ ಟೈಮ್ ಹೋಗಿ ಕಿತ್ಕೊಂಡು ಸೂಟ್ ಕಟ್ಕೊಂಡ್ ಬಂದ್ಬಿಡ್ತೀವ್ರಿ ಮತ್ತೆ ಒಳ್ಳೆ 10 ಗಂಟೆಲಿದ್ದ ನಾವು ಕೆಲ್ಸಕ್ಕೆ ನಮ್ದಿರ್ಲಿಲ್ಲ ಅಂದ್ರೆ ಹೋಗ್ತೀವ್ರಿ ನೀವು ಮತ್ತೆ ಬೇರೆ ಕಡೆ ಕೂಲಿ ಹೋಗ್ತೀರಿ ಹೋಗ್ತೀವ್ರಿ ಇಲ್ಲಿ ನಿಮ್ಮ ಹೊಲದ ಕೆಲಸನೂ ಮಾಡಬೇಕು ಮನೆ ಕೆಲಸನೂ ಮಾಡಬೇಕು ಮತ್ತೆ ಕೂಲಿನೂ ಹೋಗ್ಬೇಕು ಮತ್ತಿರ್ಲಿಲ್ಲ ಅಂದ್ರೆ ಹೋಗ್ತೀವ್ರಿ ಮತ್ತೆ ಸುಳ್ಳ ಕುಂತಿ ಅನ್ನೋದು ಹಂಗಾಗಿ ಹೋಗ್ತೀವ್ರಿ ಏನೇನು ಕೆಲಸ ಇರ್ತಮ್ಮ ನಿಮ್ಮ ಸುತ್ತಮುತ್ತಲೆಲ್ಲ ಅಲ್ಲಿ ಏನ್ರಿ ಕೆಲಸ ಕ್ರಾಸ್ ಇದ್ದಾಗ ಅವು ಕಲಂಡಿ ಇರ್ತಾವ್ರೆ ಕ್ರಾಸ್ ಮಾಡ್ತೀರಿ ಮತ್ತೆ ಕಳೆವಕ್ಕೂ ಹೋಗ್ತೀವ್ರಿ ತ್ಯಾವ್ರ ಕೊಯ್ಯೋದಿನ ಸುಗ್ಗಿಯಾಗ ಚಜ್ಜಿ ಕೊಯ್ಯೋದ ಅಂತವೆಲ್ಲ ಅವಕ್ಕೂ ಹೋಗ್ತೀವಿ ಒಟ್ ಕೆಲ್ಸಕ್ಕೆ ಹೋಗ್ತೀವ್ರಿ ನಮ್ದು ಇದ್ದಾಗ ಮಾಡ್ಕೊಂಡು ಇಲ್ದಾಗ ಕೂಲಿ ಹೋಗ್ತೀವ್ರಿ ಈಗ ನಿಮ್ಗೆ ಕೂಲಿ ಲೆಕ್ಕನ ಗುತ್ತಿಗೆ ಲೆಕ್ಕನ ಇಲ್ರಿ ಕೂಲಿ ಹೋಗ್ತೀವ್ರಿ ನಾವು ಹಂಗ ದಿನ ಪ್ರತಿ ವಾರ ಗುತ್ತಿಗೆ ಇಡ್ತಂಗೆ ಕೆಲಸ ಮಾಡ್ತಾರೆ ಅವರು ನಾವು ನಮ್ದಿದ್ದ ಮತ್ತೆ ಬಿಡ್ತೀವಲ್ರಿ ಹಂಗಾಗಿ ನಮ್ಗೆ ಗುತ್ತಿಗೆ ಹೋದಾಗ ಬಗೆರಲ್ಲ ಈಗ ನೀವು ಆಗಾಗ ಕೂಲಿ ಹೋಗೋದ್ರಿಂದ ಕೂಲಿ ಮೇಲೆ ಹೋಗ್ಬಿಡ್ತೀವಿ ಕೂಲಿ ಮೇಲೆ ಕೆಲವರೆಲ್ಲ ಗುತ್ತಿಗೆ ಹಿಡಿದು ಬಿಡ್ತಾರೆ ಹೆಂಗಮ್ಮ ಸಿಸ್ಟಮ್ ಇಲ್ಲಿ ಗುತ್ತಿಗೆ ಒಂದಿಷ್ಟು ಮಂದಿ ಒಂದು 10-15 ಮಂದಿ ಒಟ್ಟಿಗೆ ಆಗಿ ಅವ್ರು ಒಟ್ಟು ಗುತ್ತಿಗೆ ಹೊರಕ ಹೋಗ್ತಾರೆ ಅವ್ರು ಫಿಕ್ಸ್ ನಾವು ನಮ್ದಿದ್ದಾಗ ನಮ್ದು ಮಾಡ್ಕೊಂಡು ಇಲ್ದಾಗ ಏನೋ 2 ದಿನ ಹೋಗ್ತೀವ್ರಿ ನಾವು ಹಂಗಾಗಿ ನಮ್ಗೆ ಗುತ್ತಿಗೆ ಹೊರದಾಗ ಬಗೆರಲ್ರಿ ನಿಮ್ಮಲ್ಲಿ ಎಷ್ಟು ಕೊಡ್ತಾರಮ್ಮ ಕೂಲಿ 750 ಕೊಡ್ತಾರೆ ಇಲ್ಲಿ ನಿಮ್ಮಲ್ಲಿ ಇನ್ನೂ ಬೇರೆ ಬೇರೆ ತರ ಇದೆಯಾ ಹೆಣ್ಣಾಳಿಗೊಂದು ಗಂಡಾಳಿಗೊಂದು ಅದಾವ್ರಿ ಅವ್ರಿಗೆ 300 ರೂಪಾಯಿ ಕೊಡ್ತಾರೆ ಗಂಡ ಮಕ್ಕಳಿಗೆ ನಮ್ಗೆ 750 ಕೊಡ್ತಾರೆ ಅಂದ್ರೆ ಅವರು ಕೆಲಸ ಕೊಯ್ಯೋ ಕುಡ್ಗಲ್ ನಾರ್ಯಾಕ್ರಿ ನಮಗೂ 750 ಕೊಡ್ತಾರೆ ಬೇರೆ ಕಳೆ ಹೋಗೋದಕ್ಕೆ ಹೋದ್ರೆ 700 ರೂಪಾಯಿ ಕೊಡ್ತಾರೆ ಆ ವಾರ್ಯದ ಮೇಲ್ರಿ ಅದಕ್ಕೆಲ್ಲ ಕೂಲಿ ಅಂದ್ರೆ ಗಂಡು ಹೆಣ್ಣು ಅಂತ ಭೇದ ಇಲ್ಲ ವಾರ್ಯ ಮೇಲೆ ವಾರ್ಯ ಮೇಲ್ರಿ ಅದು ಕೆಲಸದ ಮೇಲೆ ಕುಡ್ಗಲ್ ನಾರ್ಯಾಕ 300 ಕೊಡ್ತಾರೆ ಮತ್ತೆ ಇವು ಕುರ್ಚಿಗೆ ಇಂಥವು ಕ್ರಾಶನ್ಕಾದ್ರೆ 700 ಕೊಡ್ತಾರೆ ನಿಮಗೆ ನಮ್ಗೆ 700 ರೀ ಮತ್ತೆ ಸಜ್ಜಿ ಇಂಥವು ಏನಾರು ಕೊಯ್ಯಕ್ಕೆ ಹೋದ್ರೆ 750 ಕೊಡ್ತಾರೆ ಅಲ್ಲಿ ಗಂಡ ಮಕ್ಕಳು ಮಾಡಿದ್ರೆ ಅಷ್ಟೇ ಗಂಡ ಮಕ್ಕಳು ಮಾಡಿದ್ರೆ 300 ರೀ ಅವ್ರಿಗೆ ಆದ್ರೆ ಸ್ವಲ್ಪ ಭೇದ ಐತೆ ನೋಡ್ರಿ ನೀವು ಅಷ್ಟೇ ಕೆಲಸ ಮಾಡ್ತೀರಿ ನಾವು ಅಷ್ಟೇ ಮಾಡ್ತೀವಿ ಬಿಡ್ರಿ ಅಂದ್ರೆ ಗಂಡ ಮಕ್ಕಳಲ್ರಿ ಅವ್ರು ಅದ್ರ ಮೇಲೆ ರೀ ಹಂಗಾಗಿ ಅವ್ರಿಗೆ 50 ರೂಪಾಯಿ ಕೂಲಿ 300 ರೀ ನಮ್ಗೆ 750 ರೀ ಓ ಈ ತರ ಭೇದ ಇದೆ ನೀವು ಕೇಳ್ಬೇಕು ಗಟ್ಟಿಯಾಗಿ ನಾವು ಅಷ್ಟೇ ಅಲ್ಲಪ್ಪ ಕೆಲಸ ಮಾಡುದು ನಾವು ಅಷ್ಟೇ ಕೆಲಸ ಮಾಡ್ತೀವಲ್ಲ ನಾವು ಕುಡ್ಕಲ್ ಹಿಡ್ಕೊಂಡು ಕಟಾವ್ ಮಾಡ್ತೀವಿ ಎಲ್ಲ ಮಾಡ್ತೀವಿ ಹಂಗ ಬರ್ತೇ ಮತ್ತೆ ಅವ್ರಿಗೆ 300 ಕೊಡ್ತಾರೆ ನಮ್ಗೆ 750 ರೀ ಕಳೆಕ್ ಹೋದ್ರೆ 700 ರೂಪಾಯಿ ಫಿಕ್ಸ್ ರೀ 700 ರೂಪಾಯಿ ಫಿಕ್ಸ್ ರಾಶಿನಕ್ ಹೋದ್ರೆ ಕಳೆಕ್ ಹೋದ್ರೆ 700 ರೂಪಾಯಿ ಈಗ ನಿಮ್ಮ ಮನೆಯಲ್ಲಿ ಯಾರ್ಯಾರು ಕೃಷಿಯಲ್ಲಿ ತೊಡ್ಕೊಂಡಿರಿ ಕೆಲಸ ಮಾಡ್ತಾ ಇದ್ರಿ ನೀವು ನಿಮ್ಮ ಮನೆಯವರು ಮಕ್ಕಳು ಮಕ್ಕಳಿಲ್ರಿ ಸರ್ ಮಕ್ಕಳಿಲ್ಲ ನಿಮ್ಗೆ ನಿಮ್ಮ ಕುಟುಂಬದಲ್ಲಿ ಇರೋದೇ ಇಬ್ರು ನೀವೀಗ ಇನ್ನು ಅಕಸ್ಮಾತ್ ಜಾಸ್ತಿ ಕೆಲಸ ಬಂತಂದ್ರೆ ನೀವು ಮತ್ತೆ ಕೂಲಿ ಆಳುಗಳನ್ನ ಅವಲಂಬಿಸ್ಕೊಳ್ಬೇಕು ಮಾಡ್ಕೊಳ್ತೀರಿ ಮತ್ತೆ ಜಾಸ್ತಿ ಬಂದ್ರೆ 4 ಮಂದಿ ಹಚ್ಚಿ ನಾವು ಮಾಡ್ಕೊಂತೀರಿ ಮತ್ತೆ ಬೇರೆ ತರದ ಹೋಗ್ತೀವ್ರಿ ನೆವಣಿ ಬೆಳಿತೀನಿ ಅಂದ್ರೆ ಹೌದಾ ಈಗಲೂ ಬೆಳಿತೀರಾ ಬೆಳಿತೀವ್ರಿ ನಿಮ್ಮ ಮನೆಗೋಸ್ಕರ ಅಷ್ಟೇ ಇಲ್ರಿ ಅವ್ನು ಅಷ್ಟು ಈಗ ಎಲ್ಲೇ ದಾವತಿ ಬಿಡಾಗಲ್ಲ ಮಾರಿಬಿಡ್ತೀರಿ ಮಾರಿಬಿಡ್ತೀರಾ ನೀವು ಉಣ್ಣಲ್ಲ ಇಲ್ರಿ ಅದ ಅಂತಾರೆ ನಮ್ಮ ಮನ್ಯಾಗ ಅಕ್ಷಂಬ್ರೋಕು ಮಾಡ್ಬೇಕು ಅಂತಾರೆ ಅವನ ಈಗ ಮಾಡೋದಾಗಲ್ಲ ಹಂಗಾಗಿ ಮಾರಿಬಿಡ್ತೀವ್ರಿ ಇಲ್ಲಿ ನವಣಿಗೆ ಮಾರ್ಕೆಟ್ ಚೆನ್ನಾಗಿದೆಯಾ ಐತಿ ಅಂದ್ಬಿಡ್ರಿ ಬೇಡಿಕೆ ಇದೆ ನೀನು ಐತ್ರಿ ಎಷ್ಟು ಬೆಳಿತೀರಿ ನೀವು ನೆವಣಿ ನಾವು ಅಂದ್ರೆ ಬಹಳ ಹಾಕಲ್ಲರಿ ಅಷ್ಟ 3 ಎಕರೆದಾಗ ಎಲ್ಲದ ಮಾಡ್ಕೊಂತಲ್ಲ ಒಂದು 2 ಪ್ಯಾಕೆಟ್ ಆಗ್ಯಾವ್ರಿ ನೆವಣಿ ಅಷ್ಟ ಹಂಗಾದವ್ರಿ ಇನ್ನೂ ಏನು ಮಾಡಿಲ್ಲ ಎಲ್ಲಿ ಮಾರ್ತೀರಿ ನವಣಿನ ಕೊಪ್ಪಳ ರೀ ಕೊಪ್ಪಳಕ್ಕೆ ಮಾರಿಬಿಡ್ತೀರಿ ಕೊಪ್ಪಳ ಈಗ ನಿಮಗೆ ಸರ್ಕಾರದಿಂದ ಯಾವ ರೀತಿ ಸೌಲಭ್ಯಗಳು ತೊಗೊಂಡ್ರಮ್ಮ ನೀವು ಈಗ ಹನಿ ನೀರಾವರಿ ಈ ಥರದ್ದು ಏನಾರು ಮಾಡ್ಕೊಂಡ್ರೆ ಕೊಳವೆ ಬಾವಿ ಹಾಕ್ಸ್ಕೊಂಡ್ರೆ ನೀವು ಅದು ಸರ್ಕಾರ ಅಂದಂದಲ್ಲ ನೀವೇ ಖರ್ಚು ಮಾಡಿ ನಿಮ್ಮ 500 ಎಲ್ಲರದ್ದು ಮಿಕ್ಸ್ ಇದೆ ಅದರಲ್ಲಿ ಆ ಥರ ಇದೆ ಈಗ ಇದ್ರ ಜೊತೆಗೆ ನೀವು ಅಂದರೆ ಏನಾದರೂ ಈಗ ಸರ್ಕಾರ ಹೇಳ್ತಾ ಇದೆ ಸಿರಿಧಾನ್ಯಗಳನ್ನು ಬೆಳೆದ್ರೆ ಪ್ರೋತ್ಸಾಹಧನ ಕೊಡ್ತೀವಿ ಅಂದರೆ ಆರ್ಕಾಗಲಿ ಬರ್ಗ ಆಗಲಿ ಇಂಥವೆಲ್ಲ ಬೆಳೆದ್ರೆ ಇಂಥವನ್ನೇನಾದರೂ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರ ಇಲ್ಲ ಬಿಡ್ರಿ ಅಂಥವು ಈಗೇನು ಇದಿಲ್ಲರಿ ಅವಾಗ ನಾವು ಆರ್ಕ ನ್ಯಾವಣಿ ಜಗ್ಗು ಬೆಳೀತಿದ್ರು ಅವನ ಆರ್ಕನನ್ನ ಕುಟ್ಟಿ ಅನ್ನ ಮಾಡ್ತಿದ್ವಿ ನೀವು ಮಾಡಿರವಲ್ಲ ನಾವು ಇಲ್ಲಿ ಬಂದು ವರ್ಷ ಮಾಡಿವ್ರಿ ಹೌದಾ ಆರ್ಕನ ಜೀನ್ ಕಕ್ಷಮಂದು ಮತ್ತೆ ತಳಿಸಿ ಅನ್ನ ಮಾಡಿವ್ರಿ ಮತ್ತೆ ನ್ಯಾವಣಿನ ಕಲ್ಲಾಗ ಹೊಡಿತಿದ್ವಿ ಮತ್ತೆ ತಳಿಸಿ ಅನ್ನ ಮಾಡ್ತಿದ್ವಿ ನ್ಯಾವಣಿ ಅನ್ನ ಆರ್ಕನನ್ನ ಬರಗದನ್ನ ಉಂಡಿರಿ ನೀವು ಉಂಡಿವ್ರಿ ನಾವು ಹೌದಾ ಈಗ ಒಂದು 8 ವರ್ಷ ಆತ್ರಿ ನಾವು ಬಿಟ್ಟು ಹೆಂಗ ಅನ್ಸಿದ್ದೆ ಆಗಿನ ಊಟಕ್ಕೆ ಈಗಿನ ಊಟಕ್ಕೆ ನಿಮ್ಗೆ ಹೋಗಿನ ಊಟನ ಅದ ಬೇರೆ ರೀ ಚಲೋ ಅದ ಗಟ್ಟಿ ಊಟ ಈಗಿಂದ ಏನ್ರಿ ಎಲ್ಲ ಊಟದ ಈಗಿಂದ ಏನ್ ಹೇಳ್ಬಿಟ್ಟ ಅವಾಗಿಂದ ಭಾರಿ ಊಟ ಈಗೆಲ್ಲ ಇತ್ತೀಚಿಗೆ ಬಿಟ್ಬಿಟ್ರಿ

ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ ಪ್ರಾಯೋಜಿತ ಕಾರ್ಯಕ್ರಮ ಮತದಾತ ಜಂಕ್ಷನ್ ಕೇಳಿ. ಆಕಾಶವಾಣಿ ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ. ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಕೇಳಿ ಮತದಾತ ಜಂಕ್ಷನ್. ಅರೆ ಭಾರತ್, ಇವತ್ತಿನ ಮತದಾತ ಜಂಕ್ಷನ್ಗೆ ಇದೇನ್ ವೇಷಭೂಷಣ ಹಾಕೊಂಡ್ಬಂದಿದೀಯ ನೀನು? ಏನ್ ಮಾಡ್ಲಿ ಭಾರತಿ, ಈ ಪಾರ್ಟಿ ಸೆಕೆ. ಅದಂತೂ ಇದ್ದೇ ಇದೆ. ಆದ್ರೆ ಕಾರ್ಯಕ್ರಮ ಶುರು ಆಗೋದಕ್ಕೆ ಕೇಳುಗರು ಕೂಡ ಆಗ್ಲೇ ಬಂದ್ಬಿಟ್ಟಿದಾರಲ್ಲ. ಹೌದೌದಮ್ಮ. ನಮಸ್ಕಾರ ಸ್ನೇಹಿತರೆ, ಮತದಾತ ಜಂಕ್ಷನ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಅರೆ ಭಾರತ್, ಈ ಬಿಸಿಲಿನಿಂದ ನಿನಗೆ ಅಷ್ಟೊಂದು ಸೆಕೆ ಆಗ್ತಾ ಇದೆಯಾ? ಹೌದಮ್ಮ ಭಾರತಿ, ಈ ಬಿಸಿಲು ಎಷ್ಟೊಂದು ಹೆಚ್ಚಾಗ್ತಾ ಇದೆ ನೋಡು. ನೀನು ಕೂಡ ಇದನ್ನ ನೋಡ್ತಾ ಇದೆಯಲ್ಲ, ಬೆಳಗ್ಗೆ ಬೆಳಗ್ಗೆನೆ ಎಷ್ಟು ಬಿಸಿಲಿದೆ ಅಂತ ಹೇಳಿ. ಹೌದೌದು, ಒಂದ್ ಕಡೆ ಬಿಸಿಲಿದ್ರೆ ಇನ್ನೊಂದ್ ಕಡೆ ಮಳೆ. ಈ ಹವಾಮಾನ ಮಗ್ಲು ಬದಲಿಸ್ತಾನೆ ಇದೆ. ಖಂಡಿತ. ಈ ನೀರು ಗಾಳಿ ಪರಿವರ್ತನೆ ಆಗೋ ಬಗ್ಗೆ ನೀನ್ ಕೇಳಿದೀಯ ತಾನೆ? ಯಾಕಿಲ್ಲ ಹೇಳು. ನಾನ್ ಕೇಳ್ತಾ ಇರೋದು ನಿನ್ ವೇಷಭೂಷಣದ ಬದಲಾವಣೆ ಬಗ್ಗೆ. ನಗು ನಗು. ಆದ್ರೆ ಹವಾಮಾನ ಬದಲಾವಣೆಯನ್ನ ಕೂಡ ಅರ್ಥ ಮಾಡ್ಕೊ ನೀನು. ಓ, ಅದ ವಿಷಯ. ಈಗ ನನ್ ಮಾವನ ಹಳ್ಳಿಯನ್ನೇ ನೋಡು, ಅಲ್ಲಿ ಮಳೆ ಬರ್ತಾ ಇದೆ. ಆದ್ರೆ ನನ್ ಆಂಟಿ ಹಳ್ಳಿನಲ್ಲಿ ಮೋಡ ಕವಿದ ವಾತಾವರಣ, ಮತ್ತೆ ಇಲ್ಲಿ ತಡಿಯಕ್ಕಾಗ್ದೇ ಇರೋಷ್ಟು ಬಿಸಿಲು. ಕೂಲರ್ ವ್ಯವಸ್ಥೆ ಇದೆ ಸದ್ಯ, ಇಲ್ಲಾಂದ್ರೆ ಈ ಶೆಕೆ ನಮ್ಮನ್ನ ಸಾಯಿಸ್ಬಿಡ್ತಿತ್ತು. ನಾನು ನನ್ನ ಆಂಟಿಯನ್ನ ನೆನಪು ಮಾಡ್ಕೊಂಡ ತಕ್ಷಣ ನನ್ಗೆ ಅವಳ ಮಗಳು ನೆನಪಾದ್ಲು. ಹೌದಾ? ಅವಳು, ಅಕ್ಕ ನೀವು ಚುನಾವಣೆ ಬಗ್ಗೆ ಬಹಳ ಒಳ್ಳೆ ಮಾಹಿತಿ ಕೊಡ್ತೀರಿ, ಆದ್ರೆ ಚುನಾವಣಾ ಆಯೋಗಕ್ಕೆ ನಮ್ಮ ಚಿಂತೆ ಇದೆಯೋ ಇಲ್ವೋ ಹೇಳಿ ಅಂತ ಕೇಳ್ತಾ ಇದ್ಲು. ಯಾವ ರೀತಿ ಚಿಂತೆ ಅಂತೆ? ಅವಳು ಹೇಳ್ತಿದ್ಲು, ನಾವು ಭವಿಷ್ಯದ ಮತದಾರರು, ಆದ್ರೆ ಚುನಾವಣಾ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ನಮ್ಗೆ ತುಂಬಾ ಕಡಿಮೆ ಜ್ಞಾನ ಇದೆ ಅಂತ ಹೇಳ್ತಾ ಇದ್ಲು. ಆದ್ರೆ ಭಾರತ ಚುನಾವಣಾ ಆಯೋಗ ಅವರಿಗಾಗಿ ಅಂತಲೇ ಯಾವ್ಯಾವ ರೀತಿಯ ವಿಧಾನಗಳನ್ನ ಅನುಸರಿಸ್ತಾ ಇದೆ ಅಂತ ನಿನ್ನ ಅವಳಿಗೆ ಹೇಳಬೇಕಾಗಿತ್ತು ತಾನೆ? ಖಂಡಿತ ಹೇಳಿದೆ ಭಾರತ್. ನಾನು ಅವಳಿಗೆ ELC ಅಂದ್ರೆ ಚುನಾವಣಾ ಸಾಕ್ಷರತಾ ಕ್ಲಬ್ ಬಗ್ಗೆ ಹೇಳಿದ್ದೀನಿ. ಹೌದು, ಇದ್ರ ಮುಖಾಂತರ ಅವಳು ಅತಿ ಚಿಕ್ಕ ವಯಸ್ಸಿನಲ್ಲೇ ಸಾಕಷ್ಟು ಕಲ್ತ್ಕೊಳ್ಬಹುದು ಕಣಮ್ಮ. ಹೌದು, ಈ ವಿಷಯ ಶುರುವಾಗಿದೆ ಅಂದಮೇಲೆ ನಮ್ಮ ಕೇಳುಗರಲ್ಲಿ ಕೂಡ ಇದ್ರ ಬಗ್ಗೆ ಕೊಂಚ ಬೆಳಕು ಮೂಡಿಸೋಣ ಅಲ್ವಾ? ಚುನಾವಣಾ ಸಾಕ್ಷರತಾ ಕ್ಲಬ್, ಇದನ್ನ ಇಂಗ್ಲಿಷ್ ನಲ್ಲಿ ಎಲೆಕ್ಟೋರಲ್ ಲಿಟರಸಿ ಕ್ಲಬ್ ಅಂತಾನೆ ಕರೀತಾರೆ. ಇದನ್ನ ಶಾರ್ಟ್ ಆಗಿ ELC ಅಂತ ಕೂಡ ಕರೀತಾರೆ. ಇದರ ಸಹಾಯದಿಂದ ಶಾಲೆಯಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಮತದಾನಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳು ಆಟ ಆಡ್ತಾ ಆಡ್ತಾ ಕಲಿಸಬಹುದು. 14-17 ವರ್ಷಗಳ 9-12 ತರಗತಿಯಲ್ಲಿ ಓದ್ತಾ ಇರೋ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅವರಿಗಾಗಿ ಶಾಲೆಯಲ್ಲಿ ELCಯನ್ನ ಪ್ರಾರಂಭ ಮಾಡಬಹುದು, ಮತ್ತು ಅದರ ಮುಖಾಂತರ ಮತದಾನ ಮತ್ತು ಚುನಾವಣೆಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಯನ್ನು ಆಟ ಆಡ್ತಾ ಹೇಳ್ಕೊಡಬಹುದು. ಇಂತಹ ELC ಕಾಲೇಜು ಮಟ್ಟದಲ್ಲಿ ಕೂಡ ಆಗತ್ತೆ. ಅದರಲ್ಲಿ ಚುನಾವಣೆಗೆ ಬಹಳಷ್ಟು ವಿವಿಧ ಹಂತಗಳನ್ನ ತಿಳಿಸಲಾಗುತ್ತೆ, ಮತ್ತು ತಮ್ಮ ತಮ್ಮಲ್ಲೇ ಹಾಗೆಯೇ ವ್ಯವಹರಿಸಿಕೊಳ್ಳುವಂತಹ ವಿಧಾನಗಳನ್ನು ಕೂಡ ಹೇಳ್ಕೊಳ್ಳಲಾಗುತ್ತೆ. ಭಾರತ್, ಆದ್ರೆ ನನ್ನ ಸಮಸ್ಯೆ ಏನು ಅಂತಂದ್ರೆ, ಈ ELCಯನ್ನ ಸ್ಥಾಪಿಸೋ ಪ್ರಕ್ರಿಯೆ ಏನು, ಹೇಗೆ ಅನ್ನೋದು ನನಗೆ ಗೊತ್ತಿಲ್ಲ. ಭಾರತಿ, ಚುನಾವಣೆಗೆ ಸಂಬಂಧಿಸಿದ ಪ್ರಶ್ನೆಗಳಿದ್ರೆ ನಿನಗೆ ಮೊದಲು ನಮ್ಮ ಎಲೆಕ್ಷನ್ ಅಂಕಲ್ ನೆನಪಾಗ್ಬೇಕಲ್ವಾ? ಹೌದು ಹೌದು. ಹಾಗಾದ್ರೆ ಬಾ ಭಾರತ್, ಎಲೆಕ್ಷನ್ ಅಂಕಲ್ ಹತ್ರನೇ ಹೋಗೋಣ. ಹೋಗೋ ಅವಶ್ಯಕತೆ ಇಲ್ಲ ಭಾರತಿ, ಅವರೇ ನಂಗೆ ಕಾಲ್ ಮಾಡಿದ್ರು. ಅವರು ಮತ್ತು ಕಲ್ಪನಾ ಈಗಾಗಲೇ ಇಲ್ಲಿಗೆ ಹೊರಟಿದಾರಂತೆ. ಹೌದಾ? ಅಲ್ಲಿವರೆಗೆ ನಾವು ಸ್ವಲ್ಪ ವಿರಾಮ ತೆಕ್ಕೊಳ್ಳೋಣ. ಲೋಕತಂತ್ರ ಮೇ ಸಜಾಯೆ ಭಾರತ್, ಸಬ್ಸೆ ಬಡಾ ತ್ಯೋಹಾರ ಹಮಾರಾ, ಯಹಿ ಕರ್ತವ್ಯ ಅಧಿಕಾರ ಹಮಾರಾ. ಮತದಾನ ದೇನೆ ಜಾಯೆಗೆ ಭಾರತ್ ಕೆ ಲಿಯೆ, ಭಾರತ್ ಕೆ ಲಿಯೆ. ಹಾ ನೋಡು ಭಾರತಿ, ನಾ ಹೇಳಿದ್ನಲ್ಲ, ಅಲ್ಲಿ ನೋಡು, ಎಲೆಕ್ಷನ್ ಅಂಕಲ್ ಮತ್ತು ಕಲ್ಪನಾ ಇಲ್ಲಿಗೆ ಬರ್ತಾ ಇದಾರಾಗ್ಲೇ. ನೋಡಿದ್ಯಾ ಕಲ್ಪನಾ, ಇಲ್ಲೇ ಇದಾರೆ ನಮ್ ಭಾರತ್ ಮತ್ತೆ ಭಾರತಿ. ಇದೇನ್ ಭಾರತ್, ನಿಂದು ಹೊಸ ರೀತಿಯ ಡ್ರೆಸ್ ಇದು? ಡ್ರೆಸ್ ಮಾತ್ ಬಿಡು ಕಲ್ಪನಾ, ನಾನೊಂದು ಪ್ರಶ್ನೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ. ಏನ್ ಪ್ರಶ್ನೆ ಭಾರತಿ? ಎಲೆಕ್ಷನ್ ಅಂಕಲ್, ನಾವು ELC ಅಂದ್ರೆ ಎಲೆಕ್ಟೋರಲ್ ಲಿಟ್ರಸಿ ಕ್ಲಬ್ ಬಗ್ಗೆ ಮಾತಾಡ್ತಾ ಇದ್ವಿ, ಆದ್ರೆ ಈ ELC ಅನ್ನು ಸಂಘಟಿಸುವ ಪ್ರಕ್ರಿಯೆ ಏನು ಅಂತ ತಿಳ್ಕೊಬೇಕಿತ್ತು. ಹೇಳ್ತೀನಿ, ಆದ್ರೆ ಅದಕ್ಕೂ ಮೊದಲು ELC ಇದರ ಉದ್ದೇಶ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಹೇಳಿ ಅಂಕಲ್. ಹೇಳಿ, ನಿಮ್ಮೆಲ್ಲರಿಗೂ ನಮಸ್ಕಾರ. ಓಹೋ, ಸಾನಿಯಾ ಬಾಮ ಬಾಬಾ, ಏನು ನೀನಿಲ್ಲಿ? ಅರೆ ಸಾನಿಯಾ, ನೀನು ನಮ್ ಕಾಲೇಜಿನ ಮಾನಿಟರ್ ತಾನೆ? ನಮಸ್ತೆ ಭಾರತ್, ಭಾರತಿ. ನಮಸ್ತೆ ಅಂಕಲ್. ಕಲ್ಪನಾ ಅವರೇ ನಮಸ್ಕಾರ. ನಮಸ್ತೆ ಸಾನಿಯಾ. ಎಲೆಕ್ಷನ್ ಅಂಕಲ್, ನಿಮ್ಮನ್ನ ಬಹಳಷ್ಟು ದಿನದಿಂದ ಭೇಟಿ ಆಗ್ಬೇಕು ಅಂತಿದ್ದೆ. ಓಹೋ, ಏನ್ ವಿಷಯ? ಎಲೆಕ್ಷನ್ ಅಂಕಲ್, ಕಾಲೇಜ್ನ ಬಹಳಷ್ಟು ವಿದ್ಯಾರ್ಥಿಗಳು ಮೊದಲ ಬಾರಿ ವೋಟ್ ಮಾಡ್ತಿದ್ದಾರೆ, ಅವರ ಜಾಗೃತಿಗಾಗಿ ಏನಾದ್ರೂ ಮಾಡ್ಬೇಕು ಅಂತ ನಮ್ ಪ್ರೊಫೆಸರ್ ಬಯಸ್ತಿದ್ರು. ಓಹೋ, ವೆರಿ ನೈಸ್, ವೆರಿ ನೈಸ್. ಖಂಡಿತ ಬಹಳಷ್ಟು ಮಾಡೋದಕ್ಕಾಗತ್ತೆ. ಎಲೆಕ್ಷನ್ ಅಂಕಲ್, ಈ ನಮ್ಮ ಭಾರತಿ ಮತ್ತೆ ಸಾನಿಯಾಳ ಪ್ರಶ್ನೆ ಒಂದೇ ಆಗಿದೆಯಲ್ವಾ? ಹೌದು ಹೌದು, ಇದೊಂಥರ ಸಂಯೋಗ ಅಂತಾನೆ ನಾವು ಹೇಳ್ಬೋದು. ಸಾನಿಯಾ, ನಾವು ಕೂಡ ಇದೇ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ನೀನ್ ಹೇಗೆ ಕಾಲೇಜ್ ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡ್ತಾ ಇದೆಯೋ ಅದೇ ರೀತಿ ಭಾರತಿ ಶಾಲೆ ಮಟ್ಟದಲ್ಲಿ ಜಾಗೃತಿ ಮೂಡಿಸೋದ್ರ ಬಗ್ಗೆ ಕೇಳ್ತಾ ಇದ್ದಾಳೆ. ಅರೆ ವಾ, ಶಾಲಾ ಮಟ್ಟದಲ್ಲಿ ಇದಂತೂ ಬಹಳ ಒಳ್ಳೆ ವಿಚಾರ ನೋಡಿ ಅಂಕಲ್. ಒಂದ್ ವೇಳೆ ಶಾಲಾ ಮಟ್ಟದಿಂದಲೇ ಮಕ್ಕಳಿಗೆ ಚುನಾವಣೆ ವಿಷಯವಾಗಿ ಕಲ್ಸಿದ್ರೆ ಎಷ್ಟು ಒಳ್ಳೇದಾಗುತ್ ಗೊತ್ತಾ? ಹೌದು ಸಾನಿಯಾ, ಎಲೆಕ್ಷನ್ ಅಂಕಲ್ ಇದನ್ನೇ ಹೇಳ್ತಾ ಇದ್ರು. ಚುನಾವಣಾ ಆಯೋಗ ಇದಕ್ಕೆ ಸೌಲಭ್ಯಗಳನ್ನ ಒದಗಿಸ್ತಾ ಇದೆ ಅಂತ. ಎಲೆಕ್ಷನ್ ಅಂಕಲ್, ಈಗ ಹೇಳಿ, ನೀವು ಏನು ಹೇಳ್ತಾ ಇದ್ದೀರಿ ಅಂತ ಹೇಳಿ. ಭಾರತ ಚುನಾವಣಾ ಆಯೋಗದ ಕೆಲಸ ಕೇವಲ ದೇಶದಲ್ಲಿ ಮತದಾನ ಮಾಡಿಸೋ ವ್ಯವಸ್ಥೆಯನ್ನು ನಡೆಸೋದಷ್ಟೇ ಅಲ್ಲ, ನಮ್ಮ ಮತದಾರರು ಸುಲಭವಾಗಿ ಮತದಾನ ಮಾಡೋದಕ್ಕೆ ಸಹಾಯ ಆಗೋ ಹಾಗೆ, ಮತ್ತೆ ಅವರನ್ನ ಜಾಗರೂಕರನ್ನಾಗಿ ಮಾಡೋ ಹಾಗೆ, ಸಶಕ್ತರನ್ನಾಗಿ ಮಾಡೋ ಹಾಗೆ, ಈ ಎಲ್ಲ ಕೆಲಸಗಳು ಕೂಡ ಅದಕ್ಕಿದೆ. ಇದಕ್ಕಾಗಿ ಚುನಾವಣಾ ಆಯೋಗದಲ್ಲಿ ಒಂದು ವಿಭಾಗ ಕೂಡ ಇದೆ ಅಂತ ನಿಮ್ಗೆ ಗೊತ್ತಾ? ಅದನ್ನ ಸ್ವೀಪ್ ಅಂತ ಕರೀತಾರೆ. ಕರೆಕ್ಟ್. ಅಂದ್ರೆ ಸುವ್ಯವಸ್ಥಿತ ಮತದಾರರ ಶಿಕ್ಷಣ ಮತ್ತು ಚುನಾಯಿತ ಸಹಭಾಗಿತ್ವ ಅಂತ. ಈ ವಿಭಾಗವು ಪ್ರತ್ಯೇಕ ಮಟ್ಟದಲ್ಲಿ ಮತದಾರರನ್ನ ಜಾಗರೂಕರನ್ನಾಗಿಸುವ ಕೆಲಸದಲ್ಲಿಯೇ ತೊಡಗಿರುತ್ತೆ. ಇದೇ ವಿಭಾಗವು ಶಾಲೆ, ಕಾಲೇಜು ಮತ್ತೆ ವಿಶ್ವವಿದ್ಯಾಲಯಗಳಲ್ಲಿ ELC ಮೂಲಕ ಮತದಾನದ ವ್ಯವಸ್ಥೆಗಳ ಬಗ್ಗೆ ಶಿಕ್ಷಣ ಕೂಡ ನೀಡುತ್ತೆ. ಕರೆಕ್ಟ್ ಹೇಳಿದೆ ನೋಡು ಕಲ್ಪನಾ. ಸಾನಿಯಾ, ಇದಕ್ಕೆ ಬೇಕಾಗಿರೋದು ELC ಅಂದ್ರೆ ಎಲೆಕ್ಟೋರಲ್ ಲಿಟ್ರಸಿ ಕ್ಲಬ್ ಅಥವಾ ಚುನಾವಣಾ ಸಾಕ್ಷರತಾ ಕ್ಲಬ್ನ ಸ್ಥಾಪನೆ. ಇದರ ಮೂಲಕ ಭವಿಷ್ಯದ ಮತದಾರರು, ಮೊದಲ ಸರ್ತಿ ಮತದಾನ ಮಾಡ್ತಾ ಇರೋ ಮತದಾರರು, ಮತ್ತೆ ಹಳ್ಳಿ ನಗರಗಳಲ್ಲಿ ಚುನಾವಣಾ ಪ್ರಕ್ರಿಯೆಯನ್ನ ಸರಿಯಾಗಿ ತಿಳಿಯದ ಜನರಿಗಾಗಿ ಚುನಾವಣಾ ಪಾಠಶಾಲೆಯ ಸ್ಥಾಪನೆ ಮಾಡೋದು ಅಂತ. ಓ ಹೌದಾ ಅಂಕಲ್. ಆಮೇಲೆ ಮತದಾನ ಮಾಡೋದಕ್ಕೆ ನೋಂದಣಿಯನ್ನ ಹೇಗ್ ಮಾಡೋದು, ಎಲ್ಲಿ ಮಾಡೋದು ಅನ್ನೋ ವಿಚಾರಗಳನ್ನೆಲ್ಲ ಚಟುವಟಿಕೆಗಳ ಮೂಲಕ ತಿಳಿಸೋ ಮತದಾರರ ಜಾಗರೂಕತಾ ಸಂಘಗಳು ಕೂಡ ಇವೆ. ಈ ಅನೌಪಚಾರಿಕ ಸಂಘಗಳ ಮೂಲಕ ಮತದಾನ ಮತ್ತೆ ಚುನಾವಣಾ ಪ್ರಕ್ರಿಯೆಗಳ ಬಗ್ಗೆ ಚರ್ಚೆ ಮಾಡಿ ಜಾಗೃತಿಯನ್ನು ಮೂಡಿಸಲಾಗುತ್ತೆ. ಸರ್ಕಾರಿ ವಿಭಾಗಗಳು, ಸರ್ಕಾರಿ ಮತ್ತೆ ಖಾಸಗಿ ಸಂಸ್ಥೆಗಳ ಜೊತೆಗೆ ಕಾರ್ಪೊರೇಟ್ಗಳಲ್ಲಿ ಈ VAF ಅಂದ್ರೆ ವೋಟರ್ ಅವೇರ್ನೆಸ್ ಫೋರಂನ ಮುಖಾಂತರ ಭಾರತದ ಚುನಾವಣಾ ಆಯೋಗದ ಉದ್ದೇಶಗಳು ಏನು, ಆಮೇಲೆ ಮತದಾರರಲ್ಲಿ ಜಾಗೃತಿ ಮೂಡಿಸೋದು, ಮತದಾರರಿಗೆ ಬೇಕಾದ ಮಾಹಿತಿಯನ್ನ ಅನುಕೂಲಕರವಾಗಿ ಒದಗಿಸೋದು, ಇವೆಲ್ಲವೂ ಇದರಲ್ಲಿ ಸೇರಿದೆ. ಮತ್ತೆ ಶಾಲಾ ಮಟ್ಟದಲ್ಲಿ 9-12 ತರಗತಿಯವರಿಗೆ ಕ್ಲಬ್ ಕೂಡ ಇದೆ. ಇದರ ಮೂಲಕ ಹಲವಾರು ಆಟ ಚಟುವಟಿಕೆಗಳು ಕೂಡ ನಡೀತಾ ಇರುತ್ತೆ. ಇದರಿಂದ ಮಕ್ಕಳು ಸುಲಭವಾಗಿ ಚುನಾವಣಾ ಪ್ರಕ್ರಿಯೆಯನ್ನ ಅರ್ಥ ಮಾಡ್ಕೋಬಹುದು. ಮತ್ತೊಂದು ವಿಷಯ ಕಲ್ಪನಾ, ಈ 14-16 ವರ್ಷ ವಯಸ್ಸಿನ ಮಕ್ಕಳು ಕೂಡ ಚುನಾವಣಾ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಪ್ರತಿ ವಿಷಯವನ್ನು ಅತ್ಯಂತ ಸುಲಭವಾಗಿ ಅರ್ಥ ಮಾಡಿಕೊಳ್ಳೋ ಹಾಗೆ ಈ ಆಟಗಳನ್ನ ಡಿಸೈನ್ ಮಾಡಲಾಗಿದೆ ಅಲ್ವಾ? ಆಮೇಲೆ ಸಾನಿಯಾ, ಒಂದ್ ವೇಳೆ ಈ ಕಾಲೇಜಿನ ಮಕ್ಕಳು ಮೊದಲ ಸರ್ತಿ ಮತದಾನ ಮಾಡ್ತಾ ಇದ್ರೆ ಅವರನ್ನು ಕೂಡ ಸಶಕ್ತರನ್ನಾಗಿಸೋದು ಬಹಳ ಮುಖ್ಯ ಆಗತ್ತೆ. ಹಾಗಾಗೇನೆ ಅವ್ರಿಗೋಸ್ಕರ ಕಾಲೇಜಿನಲ್ಲಿ ELC ಕೂಡ ನಾವು ಮಾಡಬಹುದು. ಹೌದಾ? ಹಾಗಾದ್ರೆ ಇದ್ರ ಮೂಲಕ ಏನನ್ನ ಮಾಡಬಹುದು, ಅದಕ್ಕೆ ಹೇಗ್ ಮಾಡಬಹುದು ಅಂತ? ಅದನ್ನ ನಾನ್ ಹೇಳ್ತೀನಿ ಸಾನಿಯಾ. ಇದರ ಮೂಲಕ ಕಾಲೇಜಿನಲ್ಲಿ ಇಡೀ ವರ್ಷ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ಚುನಾವಣಾ ವ್ಯವಸ್ಥೆಯ ಬಗ್ಗೆ ಸಂಪೂರ್ಣ ಅರಿವು ಮೂಡಿಸಲು ಏನಾದರೊಂದು ಚಟುವಟಿಕೆ ಆಗ್ತಲೇ ಇರುತ್ತೆ. ಇವಿಎಂ ಅಥವಾ VVPAT ಬಗ್ಗೆ, ಅಭ್ಯರ್ಥಿಯು ಉಮೇದುವಾರಿಕೆಯನ್ನ ಹೇಗೆ ಸಲ್ಲಿಸ್ತಾರೆ, ಇಂಥವುಗಳನ್ನ ಆಟ ಆಡಿಸ್ತಾನೆ ಕಲಿಸಲಾಗುತ್ತೆ. ಚುನಾವಣೆಗೆ ಸಂಬಂಧಿಸಿದ ಕೆಲವು ಒಳ್ಳೆ ಡಾಕ್ಯುಮೆಂಟರಿಗಳು, ಚಿತ್ರಗಳು ಅಥವಾ ನಾಟಕಗಳನ್ನು ತೋರಿಸಿ ನಂತರ ಅದಕ್ಕೆ ಸಂಬಂಧಪಟ್ಟ ಕ್ವಿಜ್, ಚರ್ಚಾ ಸ್ಪರ್ಧೆಗಳನ್ನ ನಡೆಸಲಾಗುತ್ತೆ. ಕೆಲವೊಮ್ಮೆ ವಿಷಯಾಧಾರಿತ ಚರ್ಚೆಗಳು ಕೂಡ ನಡೀತವೆ. ಕೆಲವೊಮ್ಮೆ ಬೇರೆ ಬೇರೆ ಆಪ್ಗಳ ಮೂಲಕ ಆನ್ಲೈನ್ ವಿಧಾನಗಳನ್ನ ನಮ್ಮದಾಗಿಸಿಕೊಳ್ಳುವ ಬಗ್ಗೆ ಮಾಹಿತಿ ಕೂಡ ನೀಡಲಾಗುತ್ತೆ. ಆಟ ಆಡ್ತಾ ಇಷ್ಟೊಂದು ಜ್ಞಾನವನ್ನು ನೀಡೋದಾ, ಎಷ್ಟೊಂದು ಸಮಂಜಸವಾಗಿದೆ ಅಲ್ವಾ? ಹಾ, ಇದಂತೂ ತುಂಬಾ ಸೂಕ್ತವಾಗಿದೆ. ಎಲೆಕ್ಷನ್ ಅಂಕಲ್, ಸ್ವಲ್ಪ ಈ ಚುನಾವಣಾ ಪಾಠಶಾಲೆಯ ಬಗ್ಗೆ ಕೂಡ ಹೇಳ್ತೀರಾ? ಹೌದು ಭಾರತ್, ಊರಿನಲ್ಲಿ ಕೆಲವು ಜನ ಈ ನಮ್ಮ ಶಾಲೆ ಕಾಲೇಜುಗಳನ್ನೇ ಯಾವತ್ತಿಗೂ ನೋಡೇ ಇರೋದಿಲ್ಲ. ಅವ್ರಿಗೆ ಕೂಡ ಮತದಾನದ ಪ್ರಕ್ರಿಯೆ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸಮಸ್ಯೆಗಳು ಬರಬಹುದು. ಹಾಗಾಗಿ ಶಾಲೆಗೆ ಹೋಗದ ಜನರಿಗೂ ಸಹ ಚುನಾವಣೆಗೆ ಸಂಬಂಧಿಸಿದ ಪ್ರತಿ ಮಾಹಿತಿನೂ ದೊರಕಬೇಕು ಅನ್ನೋ ಉದ್ದೇಶದಿಂದ ಊರಿನ ಮತದಾನ ಕೇಂದ್ರಗಳಲ್ಲಿ ಚುನಾವಣಾ ಪಾಠಶಾಲೆಗಳನ್ನು ನಡೆಸಲಾಗುತ್ತೆ. ಆಮೇಲೆ BLO ಈ ಚುನಾವಣಾ ಪಾಠಶಾಲೆ ಉಸ್ತುವಾರಿಯಾಗಿರ್ತಾರೆ. ಅವರೇ ಜನರಿಗೆ ತಿಳಿ ಹೇಳ್ತಾರೆ, ಕಲಿಸ್ತಾರೆ, ಮತ್ತೆ ಚುನಾವಣೆಗೆ ಸಂಬಂಧಿಸಿದ ಅವರ ಎಲ್ಲ ಅನುಮಾನಗಳನ್ನು ನಿವಾರಿಸ್ತಾರೆ. ಇದು ನಿಜವಾಗ್ಲೂ ತುಂಬಾ ಅದ್ಭುತವಾದ ಕ್ಲಬ್. ಆದ್ರೆ ಇದನ್ ಬಿಟ್ಟು ಬೇರೆ ಇನ್ನೇನಾದ್ರೂ ಇದೆಯಾ? ಹಾ ಭಾರತಿ, ಮತದಾರರ ಜಾಗರೂಕತಾ ಸಂಘಗಳು ಇದಾವೆ. ಎಲೆಕ್ಷನ್ ಅಂಕಲ್, ಅದರ ಬಗ್ಗೆ ತಿಳಿಸ್ಕೊಡಿ. ಈಗ ಮತದಾರರ ಜಾಗರೂಕತಾ ಸಂಘ ಇದೆ ಅಂತಂದ್ವಲ್ಲ, ಅಂದ್ರೆ ಈ ವೋಟರ್ ಅವೇರ್ನೆಸ್ ಫೋರಂ ಅಂತ. ಇದು ಸರ್ಕಾರಿ ನೌಕರರು ಮತ್ತೆ ಖಾಸಗಿ ಕಂಪನಿಗಳ ಕೆಲಸಗಾರರು ಮತ್ತೆ